ಆಡೋಣ, ಆ ಆಟದಾಗೆ ರಾಜಾರಾಣಿ ನಾವೇ ಆಗೋಣ. ಬಸಿಂಗ ಕಟ್ಟಿಕೊಂಡು ತೋಳ ಬಂದೆ ಸುತ್ತಿಕೊಂಡು ಕೀಲು ಕುದುರೆ ಎರಿ ಹೋಗೋಣ. ಆಡೋಣ ಪ್ರೇಮದಾಟ ಆಡೋಣ, ಆ ಆಟದಾಗೆ ರಾಜಾರಾಣಿ ನಾವೇ ಆಗೋಣ. ಜಗದೊಳಿರುವ ಎಲ್ಲ ಅಂದ ಚಂದ ತಂದು ನಿನ್ನ ಮಡಿಲಿಗೆ ನಾ ಹಾಕುವೆ. ಆಡೋಣ ಪ್ರೇಮದಾಟ ಆಡೋಣ, ಆ ಆಟದಾಗೆ ರಾಜ ರಾಣಿ ನಾವೇ ಆಗೋಣ. ಬಸಿಂಗ ಕಟ್ಟಿಕೊಂಡು ತೋಳ ಬಂದು ಸುತ್ತಿಕೊಂಡು ಕೀಲು ಕುದುರೆ